ಬೀದರ್, ಕೊಪ್ಪಳ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಗಳ ಹಲವಾರು ಕಡೆ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಗರಿಷ್ಠ 34, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 12 ಕೋಟಿ ಜನರಿಗೆ ಕೋವಿಡ್ ಲಸಿಕೆ, ಡಾ ಕೆ ಸುಧಾಕರ್. ವಿಧಾನಸಭಾ ಚುನಾವಣೆ ಭಾನುವಾರದ ವೇಳೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಸಂಭವ, ಬಸವರಾಜ ಬೊಮ್ಮಾಯಿ. ಮತದಾನ ಯಶಸ್ವಿಗೊಳಿಸಲು ಯುವ ಸಮೂಹ ರಾಯಭಾರಿಗಳಾಗಬೇಕು, ತುಷಾರ್ ಗಿರಿನಾಥ್. ಮೈಸೂರಿಗೆ ಇಂದು ಪ್ರಧಾನಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ಎಂ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಕೇಳಿ ದೇಶಭಕ್ತಿ ಗೀತೆಗಳು. ಚಿಗುರು ಮೂಡಿ ನಲಿಯುತ್ತಿವೆ, ನಳ ನಳಿಸಿ ಹೊಸ ಚಿಗುರು ಮೂಡಿ ಕುದಿಗೊಂಡು ಕರುಣರೆ ಗಳಲಿ.